ಇದರಿಂದ ರೈತರು ತಕ್ಷಣ ತೋಟಕ್ಕೆ ಬಂದು ಪ್ರಾಣಿಗಳನ್ನು ಬೆದರಿಸಿ ಓಡಿಸುವಂತಹ ಕೆಲಸ ಕೂಡ ಇದರಲ್ಲಿ ಮಾಡಬಹುದು. ಕನಿಷ್ಠ ಒಂದು 20,000 ರು ವೆಚ್ಚವಾಗುವಂತಹ ಈ ಯಂತ್ರ ಸೌರ ವಿದ್ಯುತ್ ಮೂಲಕ ಕಾರ್ಯನಿರ್ವಹಿಸುತ್ತದೆ. 4,000 ಚದುರ ಮೀಟರ್ಗಳಷ್ಟು ದೂರದ ಚಟುವಟಿಕೆಗಳನ್ನು ಸದ್ಯ ಗುರುತಿಸುವ ಈ ಯಂತ್ರ ಮೇಲ್ದರ್ಜೆ ಕೂಡ ಏರಿಸಬಹುದು. ಇನ್ನೂ ಹೆಚ್ಚಿನ ದೂರದ ಚಟುವಟಿಕೆಗಳನ್ನು ಗ್ರಹಿಸಬಲ್ಲದ್ದಾಗಿದೆ. ಈ ಯಂತ್ರವನ್ನು ಕೆಲವು ಕಡೆ ಅಂದರೆ ಕೃಷಿ ಮಹೋತ್ಸವಗಳಲ್ಲಾಗಿರ್ಬೋದು, ಬೇರೆ ಬೇರೆ ಕೃಷಿ ಒಂದು ಡೆಮಾನ್ಸ್ಟ್ರೇಷನ್ಸು ಎಲ್ಲಿ ನಡೆಯುತ್ತೋ ಅಲ್ಲೆಲ್ಲ ಕೂಡ ಈಗಾಗಲೇ ನಾವು ಡೆಮಾನ್ಸ್ಟ್ರೇಷನ್ಗಳು ಕೂಡ ಮಾಡಿದಿರಿ. ಇದನ್ನು ರೈತರು ಹೆಚ್ಚಿನ ಒಂದು ಗಮನ ಸೆಳೆದಿದೆ ಅಂತಂದರೆ ತಪ್ಪಾಗಲಾರದು. ಸೊ ಇದನ್ನು ರೈತರು ಹೆಚ್ಚಾಗಿ ಬಳಕೆ ಮಾಡಿಕೊಂಡು ಅವರಿಗೆ ಆಗುವಂತಹ ಕಾಡು ಪ್ರಾಣಿಗಳಿಂದ ಆಗುವಂತಹ ಹಾನಿಗಳನ್ನು ರಕ್ಷಣೆ ಮಾಡಬಹುದು ಅಂತ ಒಂದು ಸಲಹೆಯನ್ನು ಕೊಡ್ತಾ, ಏನೇ ಇದರಲ್ಲಿ ನಿಮಗೆ ಪ್ರಶ್ನೆಗಳಿದ್ದರೂ ನನ್ನ ನಂಬರಿಗೆ ಅಂದರೆ 9741031320 ಕರೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ. ಕೃಷಿ ಬೆಳೆಗೆ ಹಾನಿ ಮಾಡುವ ಕಾಡು ಪ್ರಾಣಿಗಳನ್ನು ನಿಯಂತ್ರಿಸುವ ಯಂತ್ರದ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಎಂ ಶಂಕರ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಕೇಳುಗರೆ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಉದಾಹರಣೆಗಳು. ಹಳೆ ಅಡಿಕೆ ಕ್ವಿಂಟಾಲ್ಗೆ 44,000 ರಿಂದ 48,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 30,000 ರಿಂದ 39,500, ಕೋಕಾ ಕ್ವಿಂಟಾಲ್ಗೆ 23,000 ರಿಂದ 30,000, ಕೊಬ್ಬರಿ ಕ್ವಿಂಟಲ್ಗೆ 6,000 ರಿಂದ 8,300 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000, 2ನೇ ವರ್ಗ 1,000ಕ್ಕೆ 12,000 ರಿಂದ 15,000, ಕಾಳುಮೆಣಸು ಕ್ವಿಂಟಾಲ್ಗೆ 37,000 ರಿಂದ 47,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಭಕ್ತಿಗೀತೆಗಳು, ವಿದ್ಯಾಭೂಷಣ ಅವರು ಹಾಡಿರುವ ಗೀತೆಗಳು. ಇಂದಿರೇಶ ವಿಠಲರ ರಚನೆ ಇದು. ಬಾರೆ ನಮ್ಮ ನೀ ತನಕ ಭಾಗ್ಯದ ದೇವಿ, ಬಾರೆ ನಮ್ಮ ನೀ ತನಕ ಭಾಗ್ಯದ ದೇವಿ, ಬಾರೆ ನಮ್ಮ ನೀ ತನಕ ನಮ್ಮನಿ ತನಕ ಬಹು ಕರುಣದಿಂದಲೀ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ, ಬಾರೆ ನಮ್ಮನಿ ತನಕ ಬಹು ಕರುಣದಿಂದಲೀ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ, ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ, ಬಾರೆ ನಮ್ಮ ನೀ ತನಕ ಜರದ ಪೀತಾಂಬರ ನಿಲಿಗೆಗಳಲೆಯುತ ತರಳನ ಮ್ಯಾಲೆ ತಾಯಿ ಕರುಣಿಸಿ ಬೇಗನೆ, ಜರದ ಪೀತಾಂಬರ ನಿಲಿಗೆಗಳಲೆಯುತ ತರಳನ ಮ್ಯಾಲೆ ತಾಯಿ ಕರುಣಿಸಿ ಬೇಗನೆ, ಬಾರೆ ನಮ್ಮ ನೀ ತನಕ ಭಾಗ್ಯದ ದೇವಿ, ಬಾರೆ ನಮ್ಮ ನೀ ತನಕ ಹರಡಿ ಕಂಕಣ ತುಂಡು